ಕೆಟ್ಟವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 6:51. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಗೌತವಳ್ಳಿಯ ಪ್ರಗತಿಪರ ಕೃಷಿಕ ಜಿಎಂ ಲಕ್ಷ್ಮಣಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂಧನ್. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಇಂದು ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಶುಭ್ರವಾದ ವಾತಾವರಣವಿದ್ದು ಇಂದಿನ ಕನಿಷ್ಠ ತಾಪಮಾನ 12°C, ಗರಿಷ್ಠ ತಾಪಮಾನ 31°C ದಾಖಲಾಗಿತ್ತೆಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿಬರುವುದು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗೌತವಳ್ಳಿಯ ಪ್ರಗತಿಪರ ಕೃಷಿಕರಾದ ಲಕ್ಷ್ಮಣಗೌಡ ಅವರು. ಲಕ್ಷ್ಮಣಗೌಡ ಅವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಸಮಗ್ರ ಕೃಷಿಯನ್ನ ಅವರು ಮಾಡ್ತಾರೆ. ಹೊಸ ಹೊಸ ಪ್ರಯೋಗಗಳನ್ನು ಇದುವರೆಗೆ ಮಾಡಿಕೊಂಡು ಬಂದಿದ್ದಾರೆ. ಪೂರ್ಣ ಪ್ರಮಾಣದ ಕೃಷಿಕರು. ಕಾಫಿ ಮತ್ತು ಮೆಣಸು ಪ್ರಧಾನ ಬೆಳೆಯಾಗಿ ಬೆಳೀತಾರೆ. ಅದರ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೀನು ಸಾಕಾಣಿಕೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಸಾಕಷ್ಟು ಆಗಿಂದಾಗ್ಗೆ ಈ ಕೃಷಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೋ ಆ ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವ ಪ್ರಯತ್ನವಾಗಿ ಸಾಕಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಅವರ ಭಾಗಕ್ಕೆ, ಅವರ ತೋಟಕ್ಕೆ ಅವರಿಗೆ ಯಾವುದು ಸೂಕ್ತ ಅನಿಸುತ್ತೋ ಅಂಥದ್ದನ್ನ ಅವರು ತಮ್ಮ ತೋಟದಲ್ಲಿ ಇದುವರೆಗೆ ಅಳವಡಿಕೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು. ಈಗಲೂ ಕೂಡ ಪೂರ್ಣ ಪ್ರಮಾಣದ ಕೃಷಿಕರಾಗಿದ್ದಾರೆ. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮಣಗೌಡರಿಗೆ. ನಮಸ್ಕಾರ ಮಧುಸೂದನ್ ಅವರೇ. ಲಕ್ಷ್ಮಣಗೌಡ್ರೆ, ಎಷ್ಟು ವಯಸ್ಸು ನಿಮಗೆ? ನನಗೀಗ 68. 68 ವರ್ಷ ವಯಸ್ಸಾಯ್ತು. ಪೂರ್ಣ ಪ್ರಮಾಣದಲ್ಲಿ ಕೃಷಿ? ಪೂರ್ಣ ಪ್ರಮಾಣದಲ್ಲಿ ಕೃಷಿ, ಬೇರೆ ಏನೂ ಇಲ್ಲ. ಈ ಸೈಂಟಿಸ್ಟ್ಗಳ ಜೊತೆ ಹೆಚ್ಚು ಸಂಪರ್ಕ ನನಗೆ. ಕಾಫಿ ಸಂಶೋಧನಾ ಕೇಂದ್ರ, ಸಾಂಬಾರು ಸಂಶೋಧನಾ ಕೇಂದ್ರ, ಹಾರ್ಟಿಕಲ್ಚರ್ ಕಾಲೇಜು ಮತ್ತು KVK, ಅವ್ರ ಜೊತೆ ಹೆಚ್ಚು ನಿಕಟ ಸಂಪರ್ಕ ಹೊಂದಿರತಕ್ಕಂಥದ್ದು. ಕಾಫಿನಲ್ಲಿ ಸಮಸ್ಯೆ ಬಂದರೆ ನಾವು ನೇರವಾಗಿ ಬಾಳೆಹೊನ್ನೂರು CCRI ಅಲ್ಲಿ ಸಂಪರ್ಕ. ಮೆಣಸಿನ ಬಗ್ಗೆ ನಮ್ಗೇನಾದ್ರು ಬಂದ್ರೆ ಅಪ್ಪಂಗಳ ASR ಅಲ್ಲಿ ಒಬ್ರು ನಿವೃತ್ತ ಒಬ್ರು ಡಾಕ್ಟರ್ ವೇಣುಗೋಪಾಲ್ ಅಂತ, ಅವ್ರ ಜೊತೆನೆ ನಾವ್ ಇದೀವಿ. ನಾವೇನಾದ್ರು ಇವತ್ತು ಈ ಮಟ್ಟಕ್ಕೆ ನಾವು ಕೃಷಿ ಮಾಡಿದೀವಿ ಅಂದ್ರೆ ಡಾಕ್ಟರ್ ವೇಣುಗೋಪಾಲ್ ನಮ್ಗೆ. ಬಾಳೆಹೊನ್ನೂರಲ್ಲಿ ಎಲ್ಲಾ ಸೈಂಟಿಸ್ಟ್ಗಳು ನಮ್ಗೆ ನೇರ ಸಂಪರ್ಕ ಇದೆ. ಅವ್ರ ಜೊತೆ ನಮ್ಗೇನಾದ್ರು ಸಮಸ್ಯೆ ಬಂದ್ರೆ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಸೈಂಟಿಸ್ಟ್ಗಳಿದ್ದಾರೆ, KVK ನಲ್ಲಿ ಇದ್ದಾರೆ. ನಾವು ಯಾವುದೇ ರಾಸಾಯನಿಕ ಮಾರಾಟಗಾರ ಅಂಗಡಿಗೆ ಹೋಗಿ ಯಾವುದೇ ರೋಗದ ಬಗ್ಗೆ ಇವತ್ತರೆಗೂ ನಾವು ಅವ್ರ ಸಲಹೆ ಕೇಳೋದಿಲ್ಲ. ಏನಿದ್ರು ನಮ್ಮ ನೇರವಾಗಿ ಹಾರ್ಟಿಕಲ್ಚರ್ ಕಾಲೇಜು ಹೇಳಿದ್ನಲ್ಲ, ಎಲ್ಲ ಇಲಾಖೆ ಅವ್ರ ಜೊತೆನಲ್ಲಿ ನೇರ ಸಂಪರ್ಕ ಇಟ್ಕೊಂಡು ಅವ್ರು ಹೇಳಿದ್ದ ಮಾರ್ಗದರ್ಶನದಲ್ಲಿ ಎಲ್ಲ ಕೃಷಿನೂ ಮಾಡ್ತಾ ಬಂದಿರೋದು. ಏನ್ ಓದಿದ್ರಿ ಗೌಡ್ರೆ ನೀವು? ಇವತ್ತಿನಂಗಲ್ಲ, ವಿದ್ಯಾಭ್ಯಾಸ ನಾವು 10-12 ಕಿಲೋಮೀಟರ್ ನಡೆದು ಹೋಗ್ತಿದ್ದು. ಅವಾಗ ನಡೆದು ಹೋಗಿ ಗೆಂಡಳ್ಳಿ ಅಂತ ಅಲ್ಲಿ ಹೈಸ್ಕೂಲು ಎಸ್ ಎಲ್ ಸಿ ವರೆಗೆ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಕುಂಠಿತಾ ಇತ್ತು. ನಮ್ಮ ಅಷ್ಟೊತ್ತಿಗೆ ನಮ್ಮ ತಾಯಿ ತೀರ್ಕೊಂಡ್ರು ಆ ವಯಸ್ಸಲ್ಲಿ. ನೇರವಾಗಿ ಬಂದು ನಾನು ಕೃಷಿಗೆ ಬಂದಿದ್ದು. ಕೃಷಿ ಅಂದ್ರೆ ಇವತ್ತು ಕಾಫಿ ಮೆಣಸು ಇವತ್ತು ಬೆಳೀತಾ ಇರೋದು. ನೇರವಾಗಿ ನಾವು ಗದ್ದೆ ಕೃಷಿ ಮಾಡಿದ್ದು, ಭತ್ತದ ಬೇಸಾಯನೇ ಮಾಡಿ ಅದರಲ್ಲಿ ಸ್ವಲ್ಪ ಮುಂದುವರಿತಾ ಆಮೇಲೆ ತೋಟ, ಕಾಫಿ, ಕಾಳುಮೆಣಸು, ಈಗ ಸ್ವಲ್ಪ ಅಡಿಕೆ, ಇದನ್ನೆಲ್ಲ ಮಾಡ್ತಾ ಬಂದಿದ್ದೀವಿ. ಈಗ ಕೃಷಿ ಮಾಡುವಂತದ್ದು ನಿಮಗೆ ಅನಿವಾರ್ಯ ಆಯ್ತೋ ಅಥವಾ ಪ್ರೀತಿಯಿಂದ ಪ್ರಾರಂಭ ಮಾಡಿದ್ರೋ ಹೇಗೆ? ಇಲ್ಲ, ಅನಿವಾರ್ಯನೂ ಆಯ್ತು. ಅದ್ರ ಮೇಲೆ ನಾವು ಬಹಳ ಪ್ರೀತಿಯಿಂದ, ಇವತ್ತು ಪ್ರೀತಿಯಿಂದನೇ ನಾವು ಕೃಷಿ ಮಾಡೋದು. ಅನಿವಾರ್ಯನೂ ಆಯ್ತು, ಅನಿವಾರ್ಯ ಆಯ್ತು. ನಾವು ಚಿಕ್ಕಂದಲ್ಲೇ ತಾಯಿ ತಿರೋದ್ರು, ನಮ್ಮ ತಂದೆ ಆರೋಗ್ಯ ಅವ್ರಿಗೂ ಸರಿ ಆಗ್ಲಿಲ್ಲ, ಅದೆಲ್ಲ ಸಮಸ್ಯೆ ಆಗಿ ನಾವು ಬದುಕಬೇಕಲ್ಲ, ಬದುಕಿಗೊಂದು ಏನಾದ್ರು ದಾರಿ ಅಂತೇಳಿ ನೇರವಾಗಿ ಕೃಷಿನೇ ಮಾಡಿದ್ನ. 16 ವರ್ಷ ವಯಸ್ಸಿಗೆ ನಾನು ನೇರವಾಗಿ ಕೃಷಿಗೆ ಹೋದನು. ಭತ್ತ ಬೆಳೆಯೋದ್ರ ಮೂಲಕ ನನ್ನ ಕೃಷಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ, ಅವತ್ತಿನ ಕಾಲಕ್ಕೆ ಭತ್ತದ ಕೃಷಿ ಹೇಗಿತ್ತು? ಇವತ್ತಿನ ಹಂಗಲ್ಲ, ಅವತ್ತಿನ ಜೀವನದ ವ್ಯವಸ್ಥೆನೆ ಈ ತರ ಇರ್ಲಿಲ್ಲ. ಅವತ್ತೇನೋ ಬಂದಿದ್ದು ಸ್ವಲ್ಪ ಭತ್ತದಲ್ಲಿ ಏನಾದ್ರು ಒಂದ್ ಸ್ವಲ್ಪ ಭತ್ತ ಬಂದ್ರೆ ಅದ್ ನಮ್ಮ ಊಟಕ್ಕೆ ಉಳಿದಿದ್ದು ಮಾರಾಟ ಮಾಡಿ ನಮ್ಮ ಬೇರೆ ಖರ್ಚು ವೆಚ್ಚಗಳಿಗೆ ಉಪಯೋಗಿಸಿ ಅದರಲ್ಲೇ ನಾವು ಕಾಫಿ ತೋಟನು ಮಾಡ್ತಾ ಬಂದಿದ್ದು. ಭತ್ತದ ಬೆಳೆ ಅವಾಗ ಲಾಭದಾಯಕವಾಗಿತ್ತು? ಹೌದೌದು, ಅವತ್ತು ಲಾಭದಾಯಕನೇ ಆಗಿತ್ತು. ಒಂದು ಒಳ್ಳೊಳ್ಳೆ ಜಾತಿಯ ಭತ್ತದ ತಳಿನೂ ನಾವೆಲ್ಲ ರಾಜಮುಡಿನೂ, ನಾವು ಹೊಳೆ ನರಸೀಪುರದಿಂದನೇ ರಾಜಮುಡಿನೂ ತರಿಸಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ನಮ್ಮ ಏರಿಯಾದಲ್ಲಿ. ಬಾಸುಮತಿನೂ ನಮ್ಗೆ ಯಾರ ಪಂಜಾಬಿಂದ ಬಾಸುಮತಿ ಸೀಡ್ನು ತರಿಸ್ಕೊಟ್ರು, ಅದ್ರದ್ದು ಬೆಳೆನೂ ಬಹಳ ಚೆನ್ನಾಗಿ ಬೆಳೆದಿದ್ದು ನಾವು. ಎಷ್ಟು ಭತ್ತದ ಕೃಷಿ ಮಾಡ್ತಿದ್ರೆ ನೀವು, ಎಷ್ಟು ಎಕರೆಯಲ್ಲಿ ಮಾಡ್ತಿದ್ರೆ? ನಮ್ಗೆ 12 ಎಕರೆ ತರಿ ಜಮೀನೇ ಇತ್ತು, ಅದನ್ನ ಪೂರ್ತಿ ನಾವು ಮಾಡ್ತಿದ್ವು. 12 ಎಕರೆ ಈಗಲೂ 12 ಎಕರೆನೇ ಇರೋದು. ಎಲ್ಲ ಕೆಲವು ಕನ್ವರ್ಟ್ ಮಾಡಿದ್ವಿ, ಗದ್ದೆನ ಕಾಫಿ ತೋಟ ಮಾಡಿದೀವಿ, ಇನ್ನು 1-2 ಎಕರೆ ಭತ್ತದ ಕೃಷಿ ಮಾಡ್ತೀವಿ. ಈಗ ಒಟ್ಟಾರೆ 12 ಎಕರೆನಲ್ಲಿ ಏನೇನು ಬೆಳೀತಾ ಇದ್ರ? ಈಗ 12 ಎಕರೆನಲ್ಲಿ ನಾವು ಮುಖ್ಯ ಕಾಫಿ ಜೊತೆಗೆ ಕಾಳುಮೆಣಸು, ಸ್ವಲ್ಪ ಅಡಿಕೆ, 1,000 ಗಿಡದಷ್ಟು ಅಡಿಕೆ ಮರಗಳಿದೆ. ಈಗ ಪ್ರಧಾನವಾಗಿ ಬೆಳೀತಾ ಇರತಕ್ಕಂಥದ್ದು ಕಾಫಿ, ಕಾಳುಮೆಣಸು ಮತ್ತೆ ಅಡಿಕೆ. ಅಡಿಕೆನು ಸುಮಾರು 1,000 ಗಿಡದಷ್ಟು ಇದೆ ಅಂತ ಹೇಳಿ. 1,000 ಗಿಡದಷ್ಟು ಇದೆ ಅಡಿಕೆ ಇದೆ. ಕಾಫಿಯನ್ನ ಬಹಳ ವೈಜ್ಞಾನಿಕವಾಗಿ ಬೆಳೀತಾ ಇರತಕ್ಕಂಥವ್ರು ನೀವು. ಯಾವುದೇ ಒಂದು ಬೆಳೆ ಮಾಡಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ ಬಿತ್ತಾ ಅಂಥದ್ದು ಬೆಳೆಯ ಅಂಥದ್ದು ಸಾಮಾನ್ಯವಾಗಿರುತ್ತೆ. ವೈಜ್ಞಾನಿಕವಾಗಿ ಮಾಡಿದಾಗ ನಮಗೆ ಅದರ ಒಂದು ಹೆಚ್ಚು ಲಾಭ ದೊರಕುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಕಾಫಿ ಬೆಳೆಗೆ ವರ್ಷಪೂರ್ತಿ ಏನೇನು ಕೆಲಸಗಳನ್ನು ಮಾಡ್ತೀರಾ? ವೈಜ್ಞಾನಿಕವಾಗಿ ಹೇಗೆ ಕಾಫಿಯನ್ನು ಬೆಳೀತಾ ಇದ್ದೀರಾ, ಇದರ ಬಗ್ಗೆ ಹೇಳಿ. ಅದು ಕುಯಿಲೋತ್ತರದ್ದು ಹೇಳ್ತೀನಿ ನಾನು. ಈಗ ಕುಯಿಲು ಮುಗಿತಾ ಬಂತು, ಫೆಬ್ರವರಿ ಎಂಡ್ ಅಂದರೆ ರೋಬಸ್ಟ ಎಲ್ಲ ಕುಯಿಲು ಮುಗಿಯುತ್ತೆ. ಮುಗಿದ ನಂತರ ನಾವು ಶೇಡ್ ಲ್ಯಾಪಿಂಗ್ ಮರಗಸಿ ಮಾಡ್ತೀವಿ, ಗಿಡಗಳಿಗೆ ಬೆಳಕು ಮಾಡಿಕೊಡೋಂಗೆ ಮರಗಸಿ ಮಾಡಿ ಅದಾದ ನಂತರ ನಾವು ಈಗ ಸುಣ್ಣ ಹಾಕಬೇಕು. ಸುಣ್ಣ ತರಿಸಿ ಡಾಲಮೈಟ್ ತಂದಿಟ್ಟು ನಾನು ಪ್ರತಿ ವರ್ಷ ಡಾಲಮೈಟ್ ಹಾಕ್ತೀನಿ ನಾನು. ಯಾಕೆಂದ್ರೆ ನಾವು ಕೆಮಿಕಲ್ಲು ಜಾಸ್ತಿ ಉಪಯೋಗಿಸೋದ್ರಿಂದ ಭೂಮಿನಲ್ಲಿ ಸ್ವಲ್ಪ ಇದಾಗುತ್ತೆ, ಉಳಿ ಅಂಶ ಇದೆ ಅನ್ನೋ ದೃಷ್ಟಿನಲ್ಲಿ ನಾವು ಸುಣ್ಣನ ಜಾಸ್ತಿ ಪ್ರತಿ ವರ್ಷ ಡಾಲಮೈಟ್ ಹಾಕ್ತೀನಿ. ಈಗ ಅದಾದ ತಕ್ಷಣಕ್ಕೆ ಡಾಲಮೈಟ್ ಹಾಕಿ ಆನಂತರ ಮರಗಸಿ ಮಾಡಿ ಆಮೇಲೆ ನೀರಾವರಿ ನಾವು ಸ್ಪ್ರಿಂಕ್ಲರ್ ಮಾಡೋದು. ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಟ್ಟು ಹೂ ಮಾಡಿ 1 ಸ್ಪ್ರಿಂಕ್ಲರ್ ಆದ ನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ. ಮೆಣಸು ಮತ್ತೆ ಕಾಫಿ ಎರಡಕ್ಕೂ ರಾಸಾಯನಿಕ ಗೊಬ್ಬರ ಹಾಕ್ತೀವಿ. ಈಗ ಸುಣ್ಣವನ್ನ ಎಷ್ಟು ಪ್ರಮಾಣದಲ್ಲಿ ಬಳಸ್ತೀರಾ ಮತ್ತೆ ಹೇಗೆ ಬಳಕೆ ಮಾಡ್ತೀರಾ? ಅದು ಚೆನ್ನಾಗಿ ನಾವು ಹಾಕಿರೋ ಅಂತದ್ದು ಪರಿಪೂರ್ಣವಾಗಿ ನಮ್ಗೆ ಅದರ ಲಾಭ ಸಿಗಬೇಕು ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಮತ್ತೆ ಹೇಗೆ ಅದರ ಬಳಕೆಯನ್ನ ಮಾಡಬೇಕು? ನಾವೀಗ ತರಿಸಿ 1 ತಿಂಗಳಾಯ್ತು, ನಮ್ಗೀಗ ಸಮಯದ ಅಭಾವದಿಂದ ನಾವು ಹಾಕಿಲ್ಲ. ಈಗ ಹಾಕ್ತೀನಿ, ಇನ್ನೊಂದು ವಾರದಲ್ಲಿ ನಮ್ದು ಈಗ 1 ಎಕರೆಗೆ 1 ಟನ್ ನಂಗೆ ನಾನು ತರಿಸಿದ್ದೀನಿ ಡಾಲಮೈಟು. 1 ಟನ್ ಅಂತೆ ಈಗ ಸುಣ್ಣ ಬರೋ ವಾರದಲ್ಲಿ ಹಾಕಿ ಆಮೇಲೆ ಮಳೆ ಬಂದ ನಂತರ ನೀರು ಹೊಡೆದು ಗೊಬ್ಬರ ಕೊಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ ಎಕರೆಗೆ? 1 ಟನ್ ಹಾಕ್ತೀನಿ ನನಗೆ. 1 ಟನ್ ನಮಗೆ ಮೆಣಸು ತುಂಬ ಇದೆ, ಮೆಣಸು ಕಾಫಿ ಎಲ್ಲ ಸೇರಿ 1 ಟನ್ ಎಕರೆಗೆ ಹಾಕ್ತೀನಿ ಡಾಲಮೈಟು. ಈಗ ಕಾಫಿ ಕೊಯ್ಲಾದ ತಕ್ಷಣ ಅದನ್ನ ಒಂದಷ್ಟು ಈ ಕಪಾತ್ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರಿ. ಈಗ ನೆರಳಿನ ಕೊರತೆ ಆಗೋದಿಲ್ಲ, ಯಾಕಂದ್ರೆ ಮುಂದೆ ಬಿಸಿಲು ಬರುತ್ತೆ. ಒಂದು ಅವರೇ ನೆರಳಿರ್ಬೇಕು, ಆ ಮಟ್ಟದಲ್ಲಿ ಮರಗಸಿ ಓಪನ್ ಮಾಡ್ತೀವಿ. ಮೆಣಸಿಂದು ಪ್ರಮಾಣ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದ್ರದ್ದೇ ಸ್ವಲ್ಪ ಕಾಫಿ ಮೇಲೆ ನೆರಳು ಬರುತ್ತೆ. ಅವಾಗ ನಾವು ಪ್ರತಿ ವರ್ಷ ನಾನು ಮರಗಸಿ ಮಾಡಿ ಮರಗಸಿ ಮಾಡದೆ ಹೋದ್ರೆ ನೀವು ಮೆಣಸು ನೀವು ಏನೇ ನೀರು ಕೊಡಿ ಯಾವುದೇ ಗೊಬ್ಬರ ಕೊಟ್ಟರು ಮೆಣಸು ಫಸಲು ಆಗೋದಿಲ್ಲ. ಜನವರಿ ಫೆಬ್ರವರಿ ಮಾರ್ಚ್ 15 ವರೆಗೆ ನಿಮ್ಗೆ ಎಷ್ಟು ಬಿಸಿಲು ಹೊಡೆದು ಬಳ್ಳಿಗಳು ಬತ್ತಬೇಕು, ಒಣಗಿ ಹೋಗೋದಲ್ಲ ಬತ್ತಬೇಕು, ಅದು ಗೊತ್ತಾಗುತ್ತೆ ನಮಗೆ ಬತ್ತಿದ್ದು. ಆ ಬತ್ತಿದ ಮೇಲೆ ನೀವು ಎರಿಗೇಷನ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಕಂಟಿನ್ಯೂಸ್ ನಿಮಗೆ ಒಳ್ಳೆ ಮಳೆ ಬರೋವರೆಗೂ, ನಮಗೊಂದು 5-6 ಇಂಚು ಮಳೆ ಬರೋವರೆಗೂ ನಾವು ಹೆಚ್ಚು ಕಮ್ಮಿ ಮಳೆ ಮೇ ಎಂಡ್ವರೆಗೂ ನಾವು ನೀರು ಕೊಡೋ ವ್ಯವಸ್ಥೆ ಮಾಡ್ತೀವಿ. ಒಳ್ಳೆ ಮಳೆ ಬಂದರೆ ನೀರು ಕಡಿಮೆ ಆಗುತ್ತೆ, ಮಳೆ ಏನಾದ್ರು ಕೊರತೆ ಆಯ್ತು ಅಂದ್ರೆ ಕಂಟಿನ್ಯೂಸ್ ನೀರು ಕೊಡ್ತೀವಿ ನಾವು. ಹೋಸ್ ಇರಿಗೇಷನ್ ಕೊಡ್ತೀವಿ ಬಡ್ಡೆಗೆ, ಸ್ಪ್ರಿಂಕ್ಲರ್ ಮಾಡ್ತೀವಿ, ಎರಡು ಮಾಡ್ತೀವಿ. ಈ ಕಾಫಿಗೂ ಕೂಡ ಬೇಸಿಗೆ ಬಿಸಿಲು ಬೀಳುವಂತದ್ದು ಹೆಚ್ಚು ಉಪಯುಕ್ತ ಆಗುತ್ತಾ ಹೇಗೆ? ಹೌದೌದು, ಅದರ ಮೊಗ್ಗು ನಿಮ್ಗೆ ಫಾರ್ವರ್ಡ್ ಆಗ್ಬೇಕು ಅಂದ್ರೆ ಬಿಸಿಲು ಬೇಕೇ ಬೇಕು. ಬಿಸಿಲಿಲ್ಲ ಅಂದ್ರೆ ಯಾವ್ದೇ ಬೆಳೆ ಮೆಣಸಾಗ್ಲಿ ಕಾಫಿ ಆಗ್ಲಿ ಅದರ ಮೊಗ್ಗಿನ ಪ್ರಮಾಣ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಒಳ್ಳೆ ಬಿಸಿಲು ಬೀಳಬೇಕು, ಬೇಕೇ ಬೇಕು ಬಿಸಿಲು, ಬೇಕೇ ಬೇಕು. ಬಿಸಿಲು ಬಿದ್ದಷ್ಟು ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ. ರೋಗ ರುಜಿನಗಳು ಕಡಿಮೆ ಆಗುತ್ತೆ ನಿಮ್ಗೆ. ಬೆಳಕು ಚೆನ್ನಾಗಿ ಬಿದ್ರೆ ನಿಮ್ಗೆ ಬೇರೆ ಕೊಳೆ ಅದು ಇದು ಆ ರೀತಿ ಸ್ಪ್ರೆಡ್ ಆಗಂತದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ನೀರಾವರಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನೀರಾವರಿಗೆ ಕೆರೆ ಮಾಡಿದೀನಿ ನಾನು ಎರಡು. ನನ್ಗೆ ಜಮೀನಿಗಿಂತ ನನ್ ಕೆರೆ ಜಾಸ್ತಿ ನೀರಾವರಿ ಅಂದ್ರೆ. ಹಿಂದೆ ಈಗ ಒಂದು 6-7 ವರ್ಷದಲ್ಲೆಲ್ಲ ನೀರಿನ ಕೊರತೆ ಆಯ್ತಲ್ಲ, ಒಂದು ಕೆರೆನಲ್ಲಿ ಸಾಕಾಗ್ಲಿಲ್ಲ. ಎರಡು ಬೋರ್ ಇದೆ, ಮೂರು ಬೋರ್ ಇದೆ. ಮೂರು ಆ ಬೋರನ್ನ ಎಲ್ಲ ಪಂಪ್ ಮಾಡಿ ಕೆರೆಗೆ ತುಂಬಿಸಿ ನಾವು ಸ್ಪ್ರಿಂಕ್ಲರ್ ಮಾಡೋ ವ್ಯವಸ್ಥೆ ಆಯ್ತು. ಆಮೇಲೆ ಅದಕ್ಕೋಸ್ಕರ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ನೀರು ಜಲ ಬರೋ ಅಂತ ಜಾಗ ಮತ್ತೊಂದು ಕೆರೆ ಮಾಡಿದ್ದೀನಿ. ಈಗ ನಮ್ಗೆ ನೀರು ನಮ್ಗೆ ಆಗಿ ನಮ್ಗೆ ಅದನ್ನ ಖಾಲಿ ಮಾಡೋಕ್ಕಾಗಲ್ಲ, ನೀರು ಅಷ್ಟು ನೀರಿದೆ. ಮುಖ್ಯ ಏನಪ್ಪ ಅಂದ್ರೆ ಕೃಷಿಕನಿಗೆ ನೀರಿನ ವ್ಯವಸ್ಥೆ ಇದ್ರೆ ಅವನ ಹಣ ಎಲ್ಲಾದ್ರೂ ತರಬಹುದು, ತಂದು ಏನ್ ಕೃಷಿ ಬೇಕಾದ್ರೂ ಮಾಡಬಹುದು. ಅದಿಲ್ಲ ಅಂದ್ರೆ ನಿಮ್ಗೆ ಏನ್ ಹಣ ಆಗ್ಲಿ ಏನ್ ವ್ಯವಸ್ಥೆ ಮಾಡಿದ್ರು ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ. ನೀರಾವರಿ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡ್ಕೋಬೇಕು. ಹಾಗಾಗಿ ನೀವು ಚೆನ್ನಾಗಿಯೇ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಎಲ್ಲ ಸ್ಪ್ರಿಂಕ್ಲರ್ ಅಲ್ಲೇ ನೀವು ನೀರನ್ನ ಹಾಕುವಂತದ್ದು ಅಥವಾ ಏನಾದ್ರು? ಸ್ಪ್ರಿಂಕ್ಲರ್ ನಾವು ಮಾಡ್ತೀವಿ ಫಸ್ಟ್, ಸ್ಪ್ರಿಂಕ್ಲರ್ ಮಾಡಿ ಆಮೇಲೆ ಮತ್ತೆ ನಿಮ್ಗೆ ಬ್ಯಾಕಿಂಗ್ ಶೋರ್ ಒಂದು ಸ್ಪ್ರಿಂಕ್ಲರ್ ಮಾಡಿ ಆಮೇಲೆ ಮೆಣಸಿಗೆ ನಿಮ್ಗೆ ಸ್ಪ್ರಿಂಕ್ಲರ್ ನೀರು ಹದ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಹೋಸ್ ಇರಿಗೇಷನ್ ಮಾಡಿ ಅದ್ ಚೆನ್ನಾಗಿ ಹದ ಮಾಡ್ತೀವಿ. ಹದ ಮಾಡಿ ನಿಮ್ಗೆ ಒಂದು 50-60 ದಿನದಲ್ಲಿ ಅದ್ರದ್ದು ಹೂವು ಅದೇನ್ ಪ್ಯಾನಿಕಲ್ ಅಂತೀವಲ್ಲ ಅದ್ ಗರಿ ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಗುತ್ತೆ, ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿವಸಕ್ಕೊಂದ್ಸರಿ ನೀವು ಸ್ಪ್ರಿಂಕ್ಲರ್ ಮಾಡ್ತೀರಿ? ನಾವು ಒಂದ್ಸರಿ ಬ್ಲಾಸಮ್ ಶವರ್ ಆದ್ರೆ ಆಮೇಲೆ ಮತ್ತೊಂದು 15 ದಿವಸದೊಳಗಡೆ ಒಂದು ಬ್ಯಾಕಿಂಗ್ ಒಂದು ಕೊಡ್ತೀವಿ. ಇದನ್ನ ನಾವು 10-12 ದಿವಸಕ್ಕೊಂದು ನಾವು ಹೋಸಲ್ಲಿ ಕೊಡ್ತೀವಿ, ಹೋಸ್ ಇರಿಗೇಷನ್ ಮೆಣಸಿಗೆ ಮಾತ್ರ. ಕಾಫಿಗೆ 2 ಸ್ಪ್ರಿಂಕ್ಲರ್ ಹೊಡೆದ್ರೆ ಸಾಕು, ಮಳೆ ಏನಾದ್ರು ಬರಲಿಲ್ಲ ಅಂದ್ರೆ ಮತ್ ಮಧ್ಯ ಕೊಡ್ಬೇಕಾಗತ್ತೆ, ಅದು ವಾತಾವರಣ ನೋಡ್ಕೊಂಡು ಕೊಡ್ಬೇಕು. ಮೆಣಸಿಗೆ ಮಾತ್ರ ನೀವು ಕಂಟಿನ್ಯೂಸ್ ಕೊಟ್ಟಷ್ಟು ಒಳ್ಳೇದು, ನೀರು ಕೊಟ್ಟಷ್ಟು ಒಳ್ಳೇದು, ಕೊಟ್ಟಷ್ಟು ನಿಮ್ಗೆ ಗರಿ ಚೆನ್ನಾಗಿ ಬರುತ್ತೆ. ಬತ್ತಬೇಕು ನೀರಾವರಿ ವ್ಯವಸ್ಥೆ ಮಾಡಬೇಕು, ಸಂಪೂರ್ಣ ಬತ್ತಿದ್ಮೇಲೆ ಮಾಡಬೇಕು. ಬತ್ತಿದಷ್ಟು ನಿಮ್ಗೆ ಮುಂದಿನ ಬೆಳೆ ಹೆಚ್ಚು ಪ್ರಮಾಣದಲ್ಲಿ ಗರಿಗಳು ಬರುತ್ತೆ. ನಮಗೆ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿಂದಾನೇ ಒಳ್ಳೆ ಬಿಸಿಲು ಪ್ರಾರಂಭ ಆಗುತ್ತೆ. ಎಷ್ಟು ದಿವಸದವರೆಗೂ ಬತ್ತಿಸ್ತೀರಾ ನೀವು, ಎಲ್ಲಿವರೆಗೂ ಬತ್ತಿಸ್ತೀರಿ? ತುಂಬಾ ಜಾಸ್ತಿ ಫಸಲು ಇದ್ರೆ ನಾವು ಡಿಸೆಂಬರ್ ಎಂಡ್ ವರೆಗೂ ಹೋಸ್ ಇರಿಗೇಷನ್ ಕೊಡ್ತೀವಿ. ಸ್ಪ್ರಿಂಕ್ಲರ್ ಮಾಡೋಕ್ಕಾಗಲ್ಲ, ಕಾಫಿ ಡ್ಯಾಮೇಜ್ ಆಗುತ್ತೆ, ಹೋಸ್ ಇರಿಗೇಷನ್ ಮಾಡ್ತೀವಿ. ನಿಮ್ಗೊಂದು ಲೀನ್ ಕ್ರಾಪ್, ಒಂದು ಸಾಧಾರಣ ಫಸಲು ಇದ್ರೆ ನಮ್ಗೆ ಈಗ ಡಿಸೆಂಬರ್ ಒಳಗಡೆ ಕ್ಲೋಸ್ ಮಾಡಿ ಅದನ್ನ ಬತ್ತಿಸ್ತೀವಿ. ಬತ್ತಿಸ್ಬಿಟ್ಟು ಆಮೇಲೆ ನಮ್ಗೆ 15 ನಾವು ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. 15 ಶುರು ಮಾಡ್ತೀವಿ. ಅಲ್ಲಿವರೆಗೂ ಮಾಡಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಏನೇನು ಬಳಕೆ ಮಾಡ್ತೀರಿ? ಮೊದಲನೇ ರೌಂಡಿಗೆ ಈ 20-20 ಮತ್ತೆ 0, ಅದ್ರ ಜೊತೆಗೆ ಪೊಟ್ಯಾಶ್. 3 ಮೂಟೆ 20-20 ಒಂದು ಮೂಟೆ ಪೊಟ್ಯಾಶ್ ಹಾಕಿ ನಾವು ಫಸ್ಟ್ ರೌಂಡ್ ಹಾಕ್ತೀವಿ. ಸೆಕೆಂಡ್ ರೌಂಡು ಸಂಪೂರ್ಣ 19 ಅಂತ ಹೇಳ್ತೀವಲ್ಲ, ಅದು ಸಿಕ್ಕಿದ್ರೆ ಅದನ್ನ ಹಾಕ್ತೀವಿ. ಅದು ಸಿಕ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು 16 ಅಥವಾ 15 ಆ ತರ ರಾಸಾಯನಿಕಗಳನ್ನ ಹಾಕ್ತೀವಿ ನಾವು. ಈಗ ಎರಡನೇ ರೌಂಡ್ ಕೊಡೋದಕ್ಕೂ ಮೊದಲನೇ ರೌಂಡಿಗೂ ಎಷ್ಟು ದಿವಸ ಅಂತರ ಇರುತ್ತೆ? ಒಂದು 40 ಅಂತರದಲ್ಲಿ ಕೊಡ್ತೀವಿ ನಾವು. 40 ಅಂತರದಲ್ಲಿ ಫಸ್ಟ್ ಒಂದ್ ರೌಂಡ್ ಹಾಕಿ ಆಮೇಲೆ ಒಂದ್ 40-45 ಬಿಟ್ಟು ಮತ್ತೆ ಇನ್ನೊಂದ್ ರೌಂಡ್ ಹಾಕೋದು. ಎರಡೇ ರೌಂಡ್ ಕೊಡ ಅಂತದ್ದು ಇಲ್ಲ. ಮೆಣಸಿಗೆ ನೀವು ಅದರ ಬೆಳೆ ಬಾರಿ ಒಳ್ಳೆ ಬೆಳೆ ಇದ್ರೆ 4 ರೌಂಡ್ ವರೆಗೂ ಕೊಡ್ತೀವಿ. ಆ ದೃಷ್ಟಿಯಿಂದನೇ ನಾವು ಪ್ರತಿ ವರ್ಷ ಡಾಲಮೈಟ್ ಹಾಕೋದು. ನಾವು ಗೊಬ್ಬರ ಜಾಸ್ತಿ ಕೊಡೋದ್ರಿಂದ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಸುಣ್ಣ ಹಾಕ್ತೀವಿ. ಸ್ಪ್ರೇಗಳು ಮಾಡ್ತೀವಿ ಮೆಣಸಿಗೆ. ನಮಗೆ ಇದಾದ ತಕ್ಷಣ 13045 ಅಥವಾ ಅದು ಫ್ಲವರಿಂಗ್ ಬರೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದು ನಮ್ಮ ಸೈಂಟಿಸ್ಟ್ ಹೇಳ್ತಾರೆ ಇಂಥದ್ದನ್ನ ಹೊಡೀರಿ ಅಂತ. ಅದನ್ನ 1 ರೌಂಡ್ ಸ್ಪ್ರೇ ಹೊಡೆದ್ಬಿಡ್ತೀವಿ, ನ್ಯೂಟ್ರಿಷನ್ ಸ್ಪ್ರೇ ಕೊಟ್ಟು. ಅದಾದ ನಂತರ May 15 ಒಂದು ಕಾರ್ಬನ್ಡೈಜಿಯಮ್ ವಿತ್ ಮ್ಯಾಂಕೋಸಬ್ ಬರುತ್ತೆ, ಸ್ಪ್ರಿಂಟ್ ಅಂತ ಹೇಳಿ, ಸ್ಪ್ರಿಂಟ್ ಅಥವಾ ಸಾಪು. ಅದು ಅಂದ್ರೆ ಈ ಆಂಥ್ರಾಕ್ಸ್ನೋಸ್ ಅಂತ ಒಂದು ಬರುತ್ತೆ, ತುದಿ ಈ ಟೆಂಡರ್ ಲೀವ್ಸ್ ಬರುತ್ತೆ, ಎಲೆಗಳು ಅದರ ಚುಕ್ಕೆ ಬರುತ್ತೆ, ಅದನ್ನ ಹೋಗ್ಲಾಡ್ಸಕ್ಕೋಸ್ಕರ ನಾವು May 15 ನಾವು ಇಡೀ ತೋಟಕ್ಕೆ ನಾವು ಹೊಡಿತೀವಿ. ಸ್ಪ್ರಿಂಟ್ ಅಥವಾ ಸಾಪು ಎರಡರಲ್ಲೊಂದು ಹೊಡಿತೀವಿ, ಮ್ಯಾಂಕೋಸಬ್ ವಿತ್ ಕಾರ್ಬನ್ಡೈಜಿಯಮ್ ಇರೋಂಥದ್ದು. ಅದಾದ ನಂತರ ಮತ್ತೆ ಜೂನ್ನಲ್ಲಿ ಬೋರ್ಡೋ ದ್ರಾವಣ ಮಾಡ್ತೀವಿ, 1% ಪ್ರಮಾಣದ್ದು ಬೋರ್ಡೋ ದ್ರಾವಣ ಮಾಡ್ತೀವಿ. ಈಗ ಕಾಫಿಗೆ ಮತ್ತೆ ಮೆಣಸಿಗೆ ಎರಡಕ್ಕೂ ಒಂದೇ ತರದ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀರಾ ಅಥವಾ ಬೇರೆ ಬೇರೆ? ಒಂದೇ ತರದ ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಮೆಣಸಿಗೆ ನಾವು 2 ರೌಂಡ್ NPK 3 ಸಮ ಪ್ರಮಾಣ ಇರೋ ಅಂತದ್ ಕೊಡ್ತೀವಿ. ಮೂರು ನಾಲ್ಕನೇ ರೌಂಡಿಗೆ ನಮ್ಗೆ ಸ್ವಲ್ಪ ಪೊಟ್ಯಾಶಿಯಂ ಅಂಶ ಜಾಸ್ತಿ ಇರೋಂಥದ್ನ ಕೊಡಿ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಯಾವುದೇ ಗೊಬ್ಬರ ನಾವು ಮಿಶ್ರಣ ಮಾಡೋದಕ್ಕೆ ಪೊಟ್ಯಾಶ್ ಅಂಶ ಜಾಸ್ತಿ ಮಾಡಿ ಮಾಡ್ತೀವಿ. ಅವಾಗ ಕಾಳು ಕಟ್ಟೋದಕ್ಕೋಸ್ಕರ ಆಗಲಿ, ಕ್ರಾಪ್ ಸೆಟ್ಟಿಂಗ್ಸ್ಗೆ ವೆಯ್ಟ್ ಬರೋದಕ್ಕೆ ಅದಕ್ಕೆ ಪೊಟ್ಯಾಶ್ ಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಷಕ್ಕೊಂದು ಗೊಬ್ಬರ ಕೊಡಬೇಕು ಅಂತ ಅಂತ ಅನ್ಕೊಂಡು ಅವ್ರಿಗೆ ಯಾವಾಗ ಸೂಕ್ತ ಅಂತ ಅನ್ಸುತ್ತೋ ಅಂತ ಟೈಮಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಗದಿ ಆಗಿರುತ್ತೋ ಅಷ್ಟು ಕೊಟ್ಬಿಡ್ತಾರೆ. ಆದ್ರೆ ಈಗ ವೈಜ್ಞಾನಿಕವಾಗಿ ಕೃಷಿ ಯಾರು ಮಾಡ್ತಾ ಇದಾರೋ ಅವ್ರು ಒಂದೇ ಸರಿ ಕೊಡಕ್ ಹೋಗೋದಿಲ್ಲ, ಹಂತ ಹಂತವಾಗಿ ಕೊಡ್ತಾರೆ. ಒಂದು ಎರಡು ಮೂರು ನಾಲ್ಕು, ತಾವು ಆಗ್ಲೇ ಹೇಳಿದ್ರಿ, ನಾಲ್ಕು ಐದು ರೌಂಡ್ ವರ್ಗೂ ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಎಷ್ಟು ಎಷ್ಟು ಕೊಡಬೇಕು ಅಂತ ಇರುತ್ತೋ ಅದನ್ನೇ ಹಂಚಿ ಹಂಚಿ ಹಂಚಿ ಕೊಡ ಅಂತದ್ದು. ಅದು ಸೂಕ್ತವೋ ಒಂದೇ ಸರಿ ಕೊಡ ಅಂತ ಒಂದೇ ಸರಿ ಕೊಟ್ರೆ, ಈಗ ನಾವು ಎಕ್ಸಾಂಪಲ್ ನಾವು ಮನುಷ್ಯರು ಅಂತ ಇಟ್ಕೊಳ್ಳಿ, ನಾವು ಎಲ್ಲ ಊಟನು ಒಂದೇ ಸರಿ ಮಾಡಿದ್ರೆ ಆಗೋದಿಲ್ಲ. ಅದೇ ರೀತಿ ಗಿಡಗಳಿಗೂ ಅಷ್ಟೇ, ಅದೇನು ಅದು ಒಂದು ವರ್ಷಕ್ಕೆ ಇಷ್ಟು ಕ್ವಾಂಟಿಟಿ ಕೊಡಬೇಕು ಅಂತ ಇರುತ್ತೆ, ಅದನ್ನ ನಾವು ಪಾರ್ಟ್ ಪಾರ್ಟ್ ಮಾಡಿ ಕೊಟ್ಟಷ್ಟು ಒಳ್ಳೇದು, ಕೊಟ್ಟಷ್ಟು ಒಳ್ಳೇದು, ಪಾರ್ಟ್ ಪಾರ್ಟ್ ಮಾಡಿ ಕೊಟ್ಟಷ್ಟು ಒಳ್ಳೇದು, ಕೊಟ್ಟಷ್ಟು ಒಳ್ಳೇದು, ಕೊಟ್ಟಷ್ಟು ಒಳ್ಳೇದು. ಮುಂದಿನ ದಿವಸಗಳಲ್ಲಿ ಮಳೆಯೂ ಕೂಡ ಪ್ರಾರಂಭ ಆಗುತ್ತೆ, ಅದನ್ನ ನೋಡ್ಕೊಂಡು ಮಳೆ ಬಿದ್ದ ಮೇಲೆ ಭೂಮಿ ಎಲ್ಲ ಚೆನ್ನಾಗಿ ತಂಪಾದ ಮೇಲೆ ಕೊಡ್ತಾ ಹೋದ್ರೆ ಅದು ಹೆಚ್ಚು ಸದ್ಬಳಕೆ ಆಗುತ್ತೆ ಅಂತ. ಹೌದೌದು, ನಾವು ಮಳೆ ವಾತಾವರಣ ನೋಡೇ ಮಾಡ್ಬೇಕು, ಯಾಕಂದ್ರೆ ಈ ಮೂರು ವರ್ಷದಿಂದ ಮಳೆ ಒಳ್ಳೆ ಮಳೆ ಕಾಲಕ್ಕೆ ತಕ್ಕಂತೆ ಮಳೆ ಬಂದಿದೆ. ಕೆಲವು ಸಾರಿ ಮಳೆ ಬರಲ್ಲ, ನೀವು ಮೇ ತಿಂಗಳಾದ್ರೂ ನಿಮ್ಗೆ ಬ್ಲಾಸಂಶವರೇ ಬೀಳಲ್ಲ. ಅಂತ ಟೈಮಲ್ಲಿ ನಾವು ಅದಕ್ಕೆ ನೋಡಿ ನೋಡಿ ವ್ಯವಸ್ಥೆ ಮಾಡಿ ವ್ಯವಸ್ಥಿತವಾಗಿ ಹವಾಮಾನಕ್ಕೆ ತಕ್ಕಂತೆ ವ್ಯವಸ್ಥಿತವಾಗಿ ನಾವು ಮಾಡ್ಕೋಬೇಕು, ಕೊಡಬೇಕು. ಈಗ ತಾವು ವೈಜ್ಞಾನಿಕವಾಗಿ ಮಾಡ್ತಾ ಇರತಕ್ಕಂಥವ್ರು, ಮೆಣಸಾಗ್ಬಹುದು, ಕಾಫಿ ಆಗ್ಬಹುದು, ಅಡಿಕೆ ಆಗ್ಬಹುದು, ಇಳುವರಿ ಹೇಗೆ ನಿರೀಕ್ಷೆ ಮಾಡ್ತೀರಾ, ಎಷ್ಟು ಬರ್ತಾ ಇದೆ ಇಳುವರಿ? ಚೆನ್ನಾಗಿದೆ. ನಂದು ಹೇಳಿದ್ನಲ್ಲ, 11 ಎಕರೆನಲ್ಲಿ ಹೋದ ವರ್ಷ 120 ಚೀಲ 50 ಕೆಜಿ ಚೀಲ ನನಗೆ ಅರೇಬಿಕ ಪಾರ್ಸ್ಮೆಂಟ್ ಕಾಫಿ ಕುಯ್ದಿದ್ದೆ, 205 ಚೀಲ ರೋಬಸ್ಟ ಚೆರಿಯಾಗಿತ್ತು, ಅರೇಬಿಕ ಚೆರಿನೂ ಒಂದು 25 ಚೀಲ ಹೋದ ವರ್ಷ ಕುಯ್ದಿದ್ದೆ, 7 ಮೆಟ್ರಿಕ್ ಟನ್ ಮೆಣಸಾಗಿತ್ತು, ಈ ವರ್ಷನೂ ಒಂದು 6 ಮೆಟ್ರಿಕ್ ಟನ್ ಮೆಣಸು ಬರುತ್ತೆ. ಒಂದು ಈಗಾಗಲೇ ಅರೇಬಿಕ ಒಂದು 85-90 ಚೀಲ ಅರೇಬಿಕ ಕುಯ್ದಿದ್ದೀವಿ, ರೋಬಸ್ಟ ಕುಯ್ತಾ ಇದ್ದೀವಿ, ಅದು ಒಂದು 105 ಚೀಲ ಬರುತ್ತೆ. ಮುಂದಿನ ಸಾರಿಗೆ ನೀವು ಮೆಣಸು ಒಂದು 10 ಟನ್ ಬಂದರೂ ಆಶ್ಚರ್ಯ ಇಲ್ಲ, ಗಿಡಗಳು ತುಂಬ ಬಳ್ಳಿಗಳು ಆರೋಗ್ಯದಲ್ಲಿದೆ. ಕಾಫಿನೂ ನಮ್ಗೆ ಈ ವರ್ಷಕ್ಕಿಂತ ನೆಕ್ಸ್ಟ್ಗೆ ರೋಬಸ್ಟ್ ಆಗಲಿ ಅರೇಬಿಕ ಆಗಲಿ ಮೆಣಸು ಮೂರು ಬರೋ ವರ್ಷಕ್ಕೆ ಈ ವರ್ಷಕ್ಕಿಂತ ಒಳ್ಳೆ ಬೆಳೆ ನಿರೀಕ್ಷೆ ಮಾಡಿದ್ದೀವಿ, ಒಳ್ಳೆ ಬೆಳೆ ನಿರೀಕ್ಷೆ ಮಾಡಿದ್ದೀವಿ ಮಾಡಿದ್ದೀವಿ. ಇದು ನೀವು ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ವರ್ಷ ವರ್ಷ ಈ ತರದ್ದು ಒಂದು ಒಳ್ಳೆಯ ಫಸಲು ಬರ್ತಾ ಇದೆ ಅನ್ನುವಂಥದ್ದು, ಪ್ರತಿ ವರ್ಷವೂ ಕೂಡ ಇಷ್ಟೇ ಬರುತ್ತೋ ಅಥವಾ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ? ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಒಂದು ವರ್ಷ ಆದದ್ದು ಇನ್ನೊಂದು ವರ್ಷ ಆಗಲ್ಲ, ಮೆಣಸಾಗಲಿ ಕಾಫಿ ಆಗಲಿ ಒಂದು ವರ್ಷ ಜಾಸ್ತಿ ಆದ್ರೆ ಇನ್ನೊಂದು ವರ್ಷ ಸ್ವಲ್ಪ ಕಡಿಮೆ ಆಗುತ್ತೆ, ಅಂದ್ರೆ ತುಂಬಾ ಕಡಿಮೆ ಆಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನದಾಗಿ ಎಲ್ಲರೂ ಕೂಡ ಈ ಸಾವಯವ ಕೃಷಿಯತ್ತ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ. ಕಾಫಿ ತೋಟಗಳನ್ನು ಕೂಡ ಕೆಲವರು ಸಾವಯವದಲ್ಲೇ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ನಿಮಗೆ ಸಾವಯವದ ಬಗ್ಗೆ ಆಸಕ್ತಿ ಇಲ್ವಾ, ಹೇಗೆ? ಅಲ್ಲ, ಇದೆ. ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ, ನಾವು 2-in-1 ನಮ್ದು ಕೊಟ್ಟಿಗೆ ಗೊಬ್ಬರನ ಕಾಂಪೋಸ್ಟ್ ಮಾಡಿ ನಾನು ಪ್ರತಿ ವರ್ಷ ಕನಿಷ್ಠ ಒಂದು 15 ಕೆಜಿ ಅಷ್ಟು ಪ್ರತಿ ವರ್ಷ ಮೆಣಸಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದ್ರ ಮೇಲೆ ನಾವು ರಾಸಾಯನಿಕ ಗೊಬ್ಬರ ಹಾಕೋದು. ನೇರವಾಗಿ ಬರೀ ರಾಸಾಯನಿಕ ಗೊಬ್ಬರಕ್ಕೆ ಹೋಗಿಲ್ಲ, ನಮ್ಗೆ ಹೆಚ್ಚು ಕಮ್ಮಿ ಒಂದು 7-8 ಟ್ಯಾಕ್ಟರ್ ಅಷ್ಟು ಕೊಟ್ಟಿಗೆ ಗೊಬ್ಬರ ನಮ್ಗೆ ಸಿಗುತ್ತೆ. ಆಮೇಲೆ ನಾವು ಹೊರಗಡೆಯಿಂದ ಸಗಣಿ ಕೊಟ್ಟಿಗೆ ಗೊಬ್ಬರ ತರಿಸಿ ಅದನ್ನ ಡಿಕಾಂಪೋಸರ್ ಹಾಕಿ ಅದನ್ನ ಕಾಂಪೋಸ್ಟ್ ಮಾಡಿ ಆಮೇಲೆ ಮೆಣಸಿಗಂತೂ ಕಂಪಲ್ಸರಿ ನೀವು ಹಾಕ್ಲೇಬೇಕು. ಬರೀ ನಾವು ಕೆಮಿಕಲ್ ಕೊಟ್ರೆ ಮೆಣಸಿನ ಬಾಳಿಕೆ ಬಹಳ ಕಡಿಮೆ ಆಗುತ್ತೆ, ಹೋಗ್ಬಿಡುತ್ತೆ. ನಿಮ್ಗೆ ಇದು ಎರಡೂ ಇದ್ರೆ ಕಾಂಪನ್ಸೇಟ್ ಆಗುತ್ತೆ. ಸಾವಯವ ಬೇಕೇ ಬೇಕು ಮೆಣಸಿಗೆ, ಅದ್ ಹಾಕಿದ್ರೆ ನಮ್ಗೆ ಅದಕ್ಕೆ ಬಾಳಿಕೆ ಬರುತ್ತೆ. ಹಾಗಾಗಿ ಎರಡನ್ನು ಕೂಡ ನಾವು ಸಂಯುಕ್ತ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂತದ್ದು ಹೆಚ್ಚು ಸೂಕ್ತ ಅಂತೀರಿ? ಹೌದೌದು, ಹೌದೌದು, ಹೌದು, ಹೌದು, ಹೌದು. ಎಲ್ಲದಕ್ಕಿಂತ ಹೆಚ್ಚು ಹೇಳಬೇಕು ಅಂದ್ರೆ, ನಮ್ಗೆ ಈ ವಿಜ್ಞಾನಿಗಳ ಸಂಪರ್ಕ ಉಂಟಲ್ಲ, ನಮ್ಗೆ ಈ ನೆಂಟರ ಸಂಬಂಧಕ್ಕಿಂತ ಹೆಚ್ಚಿಗೆ. ನಾನು ಹೇಳಿದ್ನಲ್ಲ, ವೇಣುಗೋಪಾಲ್ ಆಗ್ಲಿ ಅಥವಾ ಸೂರ್ಯಪ್ರಕಾಶ್ ಅಂತ ಅವ್ರ ಪಾಪ ರಿಟೈರ್ಡ್ ಆದ್ರು, ಅವರು CCRI ಅಲ್ಲಿ ಡೈರೆಕ್ಟರ್ ಆಫ್ ರಿಸರ್ಚ್ ಆಗಿದ್ರು. ಅವರು ನಾವು ಅಲ್ಲಿಗೆ ಹೋದ್ರೆ ನಮ್ಗೊಂಥರ, ನಾವು ಯಾವ್ದೋ ರಿಸರ್ಚ್ ಸ್ಟೇಷನ್ ಅಲ್ಲ, ನಾವೊಂದು ನೆಂಟರ ಮನೆಗೆ ಹೋದಂತ ಒಂದು ವಾತಾವರಣ. ಅವ್ರು ಅಷ್ಟೇ ಒಳ್ಳೆ ಸಲಹೆ ಕೊಡೋರು. ಹೊಸ ಹೊಸ ತಳಿಗಳು ಬೀಜಗಳು ಬಂದ್ರೆ ಅದರ ಸ್ಯಾಂಪಲ್ಗಳು ನಮ್ಗೆ ಇವತ್ತರೆಗೂ ಕೊಟ್ಟಿದ್ದಾರೆ. ಹೊಸ ಹೊಸ ಬೀಜಗಳನ್ನ ಅವರು ವೆರೈಟೀಸ್ ಎಲ್ಲ ಡೆವಲಪ್ ಮಾಡ್ತಾರೆ, ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಬೀಜ ಯಾವತ್ತೂ ಕೊಟ್ಟಿದ್ದಾರೆ. ಅವ್ರಿಗೆ ರಿಟೈರ್ಡ್ ಆಯ್ತು, ರಿಟೈರ್ಡ್ ಆಗಿ 2 ವರ್ಷ ಆಗ್ತಾ ಬಂತು. ಅಡಿಕೆಗೆ ಏನೆಲ್ಲ ಕೆಲಸ ಮಾಡ್ತಾರೆ ವರ್ಷ ಪೂರ್ತಿ? ಅಡಿಕೆಗೆ ನಾವು ಅದು ಕಾಂಪೋಸ್ಟ್ ಒಂದು ಹಾಕ್ತಿವಿ, ರಾಸಾಯನಿಕ ಗೊಬ್ಬರ ಹಾಕ್ತಿವಿ. ಆಮೇಲೆ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ, ಈ ಏಪ್ರಿಲ್ ಅಥವಾ ಮೇ 15 ಈ ಫ್ಲವರಿಂಗ್ ಹೂ ಆಗುತ್ತಲ್ಲ, ಅದು 40% ಹೂ ಬಂದಾಗ 400 ml ಮೊನೊಕ್ರೊಟೋಫಾಸು 1/2 kg ಸಾಪ್ ಅಥವಾ ಸ್ಪ್ರಿಂಟ್ ಹಾಕಿ ಹೂಗಳಿಗೆ ಹೊಡಿತೀವಿ. 40% ಫ್ಲವರಿಂಗ್ ಅದಾಗಿ ಮತ್ತೊಂದು ತಿಂಗಳ ಮೇಲೆ ಒಂದು 80% ಫ್ಲವರಿಂಗ್ ಬಂದಾಗ ಅದಕ್ಕೆ ಮತ್ತೊಂದು ರೌಂಡ್ ಅದನ್ನು ಹೊಡಿತೀವಿ. ಅವಾಗ ಅದು ಈ ಹರಳು ಉದುರೋದು ಅಂತ ಹೇಳ್ತೀವಿ ನಾವು, ಅದು ಉದುರೋದ್ರ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಹೇಳಿ ಅದನ್ನ ಅವಾಗಿಂದ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಬೋರ್ಡೋ ಸ್ಪ್ರೇ ಎರಡು, ಹೋದ ವರ್ಷದ ಮಳೆಗಾಲಕ್ಕೆ ಮೂರು ಬೋರ್ಡೋ ಸ್ಪ್ರೇ ಹೊಡೆದು ಅದು ಬೇಕೇ ಬೇಕು, ಅಗತ್ಯ ಬೇಕೇ ಬೇಕು ಸ್ಪ್ರೇ ಬೇಕು. ಸ್ಪ್ರೇ ಈಗ ದೊಡ್ಡ ದೊಡ್ಡ ಮರಗಳಿಗೆ ಹೇಗೆ ಸ್ಪ್ರೇ ಮಾಡ್ಲಿಕ್ಕೆ ಸಾಧ್ಯ? ದೊಡ್ಡ ದೊಡ್ಡ ಮರಗಳಿಗೆ ಪವರ್ ಸ್ಪ್ರೇ ನಲ್ಲಿ ನಾವು ಅದು ಏಣಿ ಹಾಕ್ಬಿಟ್ಟು ನಮ್ದು ಈ ಬ್ರಾಗ್ಲಿಯ ಗನ್ಗಳು ಬರುತ್ತೆ, ಅದು ಗನ್ನೇ ಹೆಚ್ಚು ಕಮ್ಮಿ 30-30 ಹೋಗುತ್ತೆ. ನಾವೊಂದು 20 ಏಣಿ ಹಾಕಿ ಅದ್ರ ಮೇಲೆ ಒಂದು ನಮ್ದೆಲ್ಲ ಒಂದು 50 ಒಳಗಡೆ, ಈಗಿರೋದೇನು 50 ಮೇಲಿಲ್ಲ, ಅದು ನೇರವಾಗಿ ಅದಕ್ಕೆ ತಾಕತ್ತೆ ಹೊಡಿಸ್ತೇವೆ ಅಲ್ಲಿವರೆಗೂ ಕೂಡ ಆಗುತ್ತೆ. ಈಗ ಹೊಸದಾಗೆಲ್ಲ ಬಂದಿದೆ, ಈಗೆಲ್ಲ ದೋಟಿಗಳು ಅಂತ ಬಂದಿದೆಯಲ್ಲ, ಅವೆಲ್ಲ ಈಗ 70-80 ಕೆಳಗಡೆಯಿಂದಾನೆ ನಿಂತು 80 ಸ್ಪ್ರೇ ಮಾಡಂತೂ ಬಂದಿದ್ದಾವೆ. ಅವು ಇನ್ನೂ ನಾವು ಅದು ಮಾಡಿಲ್ಲ. ಈಗ ಒಂದು 25-30 ಹೋಗೋದು ಒಂದಿದೆ ನನ್ನ ಹತ್ರ, ಅದರಲ್ಲಿ ಹೊಡಿಸ್ತೀನಿ ನಾನು. ಕಾಂಪೋಸ್ಟ್ ಗೊಬ್ಬರ ನೀವೇ ಮಾಡ್ಕೊಂಡು ಯಾವ ಸಂದರ್ಭದಲ್ಲಿ ಹಾಕ್ತೀರಿ? ಕಾಂಪೋಸ್ಟ್ ಗೊಬ್ಬರ ನಮಗೆ ಮಳೆಗಾಲ ಪ್ರಾರಂಭ ಆಗೋಷ್ಟೊತ್ತಿಗೆ ನಾವು ಹಾಕ್ಬಿಡ್ತೀವಿ, ಜೂನ್ ಅಷ್ಟೊತ್ತಿಗೆ ಹಾಕ್ಬಿಡ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ರಿ ಅಡಿಕೆಗೆ, ಯಾವ ಸಂದರ್ಭದಲ್ಲಿ ಮತ್ತೆ ಯಾವ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀರಿ? ರಾಸಾಯನಿಕ ಗೊಬ್ಬರ ಅಂದ್ರೆ ನಾವು ಏನು NPK ನಾವು ಕಾಫಿಗೆ ಮಾಡ್ತೀವಿ ಅದ್ರ ಜೊತೆಗೆ ಅಡಿಕೆಗೂ ಅದ್ರ ಜೊತೆನಲ್ಲಿ ಹಾಕ್ಸ್ಬಿಡ್ತೀವಿ. ಅದ್ರ ಮಧ್ಯದಲ್ಲಿ ನಮ್ಗೆ ಈ ನ್ಯೂಟ್ರಿಕಿಟ್ ಅಂತ ಒಂದು ಗೊಬ್ಬರ ಬರುತ್ತೆ, ಜಿಂಕು, ಮೆಗ್ನೇಶಿಯಮ್, ಬೋರನ್, ಫೆರಸ್, ನಾಲ್ಕು ಇರತಕ್ಕಂಥದ್ದು 53 ಕೆಜಿದ ಒಂದು ಚೀಲ, ಅದನ್ನೊಂದು 100-300 ಗ್ರಾಮ್ ಒಂದ್ ರೌಂಡ್ ಹಾಕ್ತಿವಿ. ಈ ಅಡಿಕೆ ಒಡಿ ಇತ್ತಲ್ಲ, ಅಂಡೊಡಕ ಅಂತ ಹೇಳ್ತಾರೆ, ಒಡಿಯೋದು ಮತ್ತೆ ಅದು ಇದಾಗ ತೊಟ್ಟಿದಾಗಿ ಬೀಳೋದು, ಅದ್ರ ಪ್ರಮಾಣ ಕಮ್ಮಿ ಆಗುತ್ತೆ. ಅದೊಂದು ವಿಜ್ಞಾನಿಗಳೆಲ್ಲ ಹೇಳಿ ಹೇಳಿ ಅವ್ರು ಹೇಳದಂತೆ ನಾವು ಮಾಡೋದು, ಅದನ್ನೊಂದು ರೌಂಡ್ ಕೊಡ್ತೀವಿ ನಾವು. ಅಡಿಕೆಯ ಇಳುವರಿ ಹೇಗಿದೆ? ಪರವಾಗಿಲ್ಲ, ಇಳುವರಿ ಚೆನ್ನಾಗಿದೆ. ನಾವಂದ್ರೆ ಇಡೀನೆ ಕೊಟ್ಬಿಡ್ತೀವಿ, ಈಗೆಲ್ಲ 50 ರೂಪಾಯಿ ವರ್ಗೆ ಇರ್ಬೇಕು ಕೆಜಿಗೆ. 50 ರೂಪಾಯಿ ಕೆಜಿ ಕಡಿಮೆ ಆಗ್ಲಿಲ್ವಾ? ಇಲ್ಲ, ಇನ್ನು 15-20 ರೂಪಾಯಿಗೆಲ್ಲ ಕೊಟ್ಟಿದೀವಲ್ಲ, ಅದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಮಾಡ್ಕೊಂಡ್ರೆ ಚೆನ್ನಾಗಿದೆ. ನೀವು ಮೆಣಸು ಆಗ್ಲಿ, ಕಾಫಿ ಆಗ್ಲಿ, ಅಡಿಕೆ ಆಗ್ಲಿ, ರೇಟ್ ಅಲ್ಲಿ ತೊಂದರೆ ಇಲ್ಲ. ಇವತ್ತು ಇದು ಬೆಳೆ ಬೆಳಿಬೇಕು, ಅಷ್ಟು ಬಿಟ್ರೆ ನಾವು ರೇಟನ್ನೇ ಹುಡ್ಕೊಂಡು ಹೋದ್ರು ಕಷ್ಟ. ನಾವು ಅದರ ಪ್ರಮಾಣ ಕ್ವಾಂಟಿಟಿನ ನಾವು ಜಾಸ್ತಿ ಮಾಡ್ಕೊ ಹೋಗ್ಬಿಟ್ರೆ ನಾವು ಕಡಿಮೆ ಕ್ವಾಂಟಿಟಿ ಬೆಳ್ಕೊಂಡು ನೀವು ಎಷ್ಟು ರೇಟ್ ಸಿಕ್ಕಿದ್ರು ಪ್ರಯೋಜನ ಆಗಲ್ಲ. ಅದಕ್ಕೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು, ನಮ್ಮ ಏನು ಬೆಳೆನ ಅದ್ರ ಇಳುವರಿ ನಾವು ಹೆಚ್ಚು ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅವಾಗ ನಿಮ್ಗೆ ಏನಾದ್ರು ಒಂದು ಬೆಲೆ ಕಡಿಮೆ ಆದ್ರೂ, ನಿಮ್ಗೆ ಉದಾಹರಣೆಗೆ ಈಗ 50 ಇದೆ, ನಿಮ್ಗೆ 40 ಬಂದ್ರು ನಿಮ್ಗೆ ಇಳುವರಿ ಚೆನ್ನಾಗಿ ಬಂದ್ರೆ ಅಲ್ಲಿ ಮ್ಯಾನೇಜ್ ಆಗುತ್ತೆ. ಎಲ್ಲದೂ ಅಷ್ಟೇ, ಕಾಫಿ ಆಗ್ಲಿ, ಮೆಣಸಾಗ್ಲಿ, ಬೆಳೆಯನ್ನ ಜಾಸ್ತಿ ಮಾಡ್ಬೇಕು. ಈಗ ಅಡಿಕೆಯಲ್ಲಿ ಆಗ್ಬಹುದು, ಕಾಫಿಯಲ್ಲಿ ಆಗ್ಬಹುದು, ಇವತ್ತು ದೊಡ್ಡ ಸವಾಲ್ ಏನಪ್ಪ ಅಂತ ಹೇಳಿದ್ರೆ ಈ ಕಳೆ. ಕಳೆಯ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ರಿ? ಕಳೆ ನಿರ್ವಹಣೆ ನಾವು ಇದೆ ಮ್ಯಾನ್ಯಲ್ಲೇ ಮಾಡೋದು, ಅದು ಕಳೆ ಹೊಡೆಯೋದು ತಗಡಿ ಇರುತ್ತಲ್ಲ ಅದರಲ್ಲೇ ನಾವು ಹೊಡಿಸ್ತೇವೆ, 2-3 ರೌಂಡ್ ವರೆಗೆ ಹೊಡಿಸ್ತೇವೆ. ಇದು ಕಳೆನಾಶಕ ಉಪಯೋಗಿಸಲ್ಲ, ಇಲ್ಲ ಕಳೆನಾಶಕ ಉಪಯೋಗಿಸಿಲ್ಲ, ಮ್ಯಾನ್ಯಲ್ಲೇ ಮಾಡೋದು. ನಿಮ್ಗೆ ಅಗತ್ಯ ಇರುವಷ್ಟು ಕೃಷಿ ಕಾರ್ಮಿಕರು ಲಭ್ಯರಿರ್ತಾರ? ಹೇಗೆ ಇದಾರೆ? ಇದಾರೆ, ಕೃಷಿ ಕಾರ್ಮಿಕರು ಇದಾರೆ, ತೊಂದರೆ ಇಲ್ಲ. ಇಲ್ಲಿವರೆಗೆ ತೊಂದರೆ ಆಗಿಲ್ಲ. ಕೆಲವು ಕಡೆ ಎಲ್ಲ ತುಂಬಾ ತೊಂದರೆ ಇದೆ ಕಾರ್ಮಿಕರದು, ಇವತ್ತು ಕೆಲಸನೇ ಮಾಡಕ್ಕೆ ಆಗ್ತಿಲ್ಲ, ಕಾಫಿ ಕುಯ್ಯಕ್ ಆಗ್ತಿಲ್ಲ, ಯಾವ ಕೆಲಸನೂ ಇಲ್ಲ. ನಮ್ಗದೇನೋ ಸ್ವಲ್ಪ ಮೊದಲಿಂದ ಸ್ವಲ್ಪ ಜನ ಇದಾರೆ, 90 ಭಾಗ ಕಷ್ಟದಲ್ಲೇ ಇದಾರೆ. ಲೇಬರ್ ಸಮಸ್ಯೆ ಜಾಸ್ತಿ ಇವತ್ತು ಕೃಷಿಯಲ್ಲಿ, ಎಲ್ಲಾರು ದುಡ್ಡು ತರಬಹುದು, ಏನಾರು ಮಾಡಬಹುದು. ಮ್ಯಾನ್ಯಲ್ ಮನುಷ್ಯರೇ ಮಾಡೋದ್ರಿಂದ ಎಲ್ಲದೂ ಕಷ್ಟ ಇದೆ. ಹಂಗೆ ಇದೆಲ್ಲದರ ಜೊತೆಗೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರಿ. ಎಷ್ಟು ದನಕರುಗಳು ಇದ್ದಾವೆ? ಯಾಕೆ ಹೈನುಗಾರಿಕೆ ಇವತ್ತು ಸ್ವಲ್ಪ ಅನೇಕರು ಕಠಿಣ ಅಂತಾರೆ, ಅದ್ರ ಜೊತೆಲೂ ಕೂಡ ನೀವು ಹೆಂಗೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರಿ? ಮೊದಲನೇದಾಗಿ ನಮ್ಗೆ ಹಾಲು ಬೇಕು. ಹಾಲು ನಾವು ಪ್ರತಿದಿನ ಹೋಗಿ, ನಮ್ಗೆ 3 ಕಿಲೋಮೀಟರ್ ಆಗುತ್ತೆ, ಪ್ರತಿದಿನ ಹೋಗಿ ತಗೋಬರಕ್ಕೆ ಕಷ್ಟ. ಅದ್ರ ಜೊತೆಗೆ ನಮ್ಗೆ ಹೇಳಿದ್ನಲ್ಲ, ಒಂದು 2 ದನದಿಂದ ಒಂದು 7-8 ಲೋಡು ನಮ್ಗೆ ಕನಿಷ್ಠ ಸಗಣಿ ಗೊಬ್ಬರ ಸಿಗುತ್ತೆ, ಅದು ನಮ್ಗೆ ಭಾರಿ ಅನುಕೂಲ ಆಗುತ್ತೆ. ಕೃಷಿ ಅಂದಮೇಲೆ ನಿಮ್ಗೆ ಹೈನುಗಾರಿಕೆ ಇದ್ದಷ್ಟು ನಿಮ್ಗೆ ಅನುಕೂಲನೇ, ಎಲ್ಲ ತರದಲ್ಲೂ ನಮ್ಗೆ ಲಾಭ ಆಗಿ ಆಗುತ್ತೆ, ಯಾವುದೇ ಕಾರಣಕ್ಕೂ ನಮ್ಗೆ ಲಾಸ್ ಏನಿಲ್ಲ. ಕೆರೆಗಳನ್ನ ಮಾಡ್ಕೊಂಡು ಮೀನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಎಷ್ಟು ಕೆರೆಗಳಿದ್ದಾವೆ? ಎಷ್ಟು ವರ್ಷದಿಂದ ಮೀನು ಸಾಕಾಣಿಕೆ ನಡೀತಾ ಇದೆ? ಕೆರೆಗಳು 2 ಕೆರೆ ಮಾಡಿದ್ದೀನಿ, ಈಗ ಒಂದು 5-6 ವರ್ಷದಿಂದ ಮೀನು ಸಾಕ್ತಾ ಇದ್ದೀನಿ. ಐದಾರು ವರ್ಷದಿಂದ ಸಾಕ್ತಾ ಇದ್ದೀನಿ. ಯಾವ ತಳಿ ಸಾಕೊಳ್ತೀರಿ? ನಮ್ಗೆ ಸಿಲ್ವರ್ ಕಾರ್ಬೋ, ಗ್ರಾಸ್ ಕಾರ್ಬೋ, ಕಾಟ್ಲಾ, ರೋವು, ಥೆಲೋಪಿ ಅಂತ ಬರುತ್ತೆ, ಅದು ಇದೆ, ಅದು ತುಂಬಾ, ಅದು ಭಾರಿ ಮಲ್ಟಿಪ್ಲೈ ಆಗುತ್ತೆ, ಅದು ಇಡೀ ಕೆರೆ ತುಂಬಾ ಆಗ್ಬಿಡುತ್ತೆ. ಅದಷ್ಟು ಜಾತಿ ಮೀನುಗಳಿದೆ. ಅದು ನಮ್ಗೆ RRS ಅಲ್ಲಿ ಒಬ್ರು ಡಾಕ್ಟರ್ ಸ್ವಾಮಿ ಅಂತಿದ್ದಾರೆ, ಅವರ ಡೈರೆಕ್ಷನ್ ನಮ್ಗೆ ಹೆಚ್ಚು, ಅವರು ಅದ್ ಮಾಡಿ ಇದ್ ಮಾಡಿ ಅವ್ರಿಗೆ ಮರಿ ಎಲ್ಲ ತರಿಸ್ಕೊಡ್ತಾರೆ, ಅವ್ರದ್ದು ಸಲಹೆನು ನಾವು ಹೆಚ್ಚಿಗೆ ತಗಂತೀವಿ. ಹೀಗೆ ತೋಟಗಾರಿಕೆ ಜೊತೆಗೆ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥದ್ದು, ಮೀನು ಸಾಕಾಣಿಕೆಯನ್ನ ಮಾಡ್ತಕ್ಕಂಥದ್ದು, ಇದರಿಂದ ಏನೆಲ್ಲ ಅನುಕೂಲ ಅಂತೀರಿ? ಎಲ್ಲದಕ್ಕಿಂತ ಹೇಳ್ಬೇಕು ಅಂದ್ರೆ ನಮ್ಗೆ ಮೊದಲನೇದಾಗಿ ಮಾನಸಿಕ ಶಾಂತಿ ಸಿಗುತ್ತೆ. ನಾನ್ ದಿನ ಬೆಳಿಗ್ಗೆ ಪ್ರತಿದಿನ 5 ಗಂಟೆಗೆ ಎದ್ದು ನಾನು ಫಸ್ಟು ನಂದೇನು ನನ್ನ ಸ್ವಂತ ಕೆಲಸಗಳನ್ನೆಲ್ಲ ಮುಗಿಸಿ ಹಸುಗಳ ಕಡೆನೆ ನೋಡೋದು ನಾನು, ಅದೆಲ್ಲ ಮಾಡಿ ಅದ್ರದ್ದು ಏನ್ ಮಾಡ್ಬೇಕು ಪ್ರತಿ ಕೆಲಸನೂ ನಾನೇ ಮಾಡಿ ಅದರ ಹಾಲು ಸಮೇತ ನಾನೇ ಕರೆಯುವಂಥ ವ್ಯವಸ್ಥೆ ಮಾಡು. ಅದೇ ನನಗೆ ಬೇಜಾರಿಲ್ಲ, ಎಲ್ಲ ನಾನು ಎದ್ದು ಎಲ್ಲ ರೆಡಿ ಮಾಡಿ ಹಾಲು ಕರೆದು ಒಂದು ಸ್ನಾನ ಮಾಡ್ತೀನಿ, ಆಮೇಲೆ ಫ್ರೆಶ್ ಅಪ್ ಆಗ್ಬಿಡ್ತೀವಿ. ಆದರೂ ಒಂದು ಸಂತೋಷ ಬೇರೆ ಯಾವುದೂ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಈ ವಯಸ್ಸಿನಲ್ಲೂ ಕೂಡ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ನಾನು ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ, ಇನ್ನು ಗೊತ್ತಿಲ್ಲ, ಇಲ್ಲಿವರೆಗೂ ಮಾಡ್ಕೊಬಂದಿದ್ದೀನಿ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಚೇರಿಗಳಿದ್ದಾವೆ, ಯಾವ್ಯಾವ ಸಂಶೋಧನಾ ಕೇಂದ್ರಗಳಿದ್ದಾವೆ, ಅಲ್ಲೆಲ್ಲ ಸಂಪರ್ಕದಲ್ಲಿ ನಾನು ಇರ್ತೀನಿ, ಅವರ ಸಲಹೆಗಳನ್ನ ಪಾಲಿಸ್ತೀನಿ ಅಂತ ಹೇಳಿ ತಾವು ಹೇಳಿದ್ರಿ. ಇದು ಯಾಕೆ ಬೇಕು ಅಂತ ಅನ್ನಿಸ್ತು? ಹೇಗೆ ಅವ್ರ ಜೊತೆ ಒಂದೊಳ್ಳೆ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ? ಅಲ್ಲಿ ನಾವು ಕೃಷಿ ಮಾಡಬೇಕಾದ್ರೆ ನಾನಾ ರೀತಿ ಸಮಸ್ಯೆಗಳು ಬಂದೇ ಬರುತ್ತೆ. ಆವಾಗ ಒಂದೊಂದಾಗಿ ಹೋಗಿ ಹೋಗಿ ಹೋಗಿ ಅದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾವ್ಯಾವ್ದಕ್ಕೆ ಏನು ಬೇಕು, ಇದಕ್ಕೇನು ಬೇಕು ಅನ್ನೋದನ್ನ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗ್ಬಿಡೋದು, ರಿಸರ್ಚ್ ಸ್ಟೇಷನ್ಗಳಿಗೆ ಹೋಗ್ಬಿಡೋದು. ಇಲ್ಲೂ ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿದ್ದಾರೆ ನಮ್ಮ ಹಾರ್ಟಿಕಲ್ಚರ್ ಕಾಲೇಜಲ್ಲಿ, ಅವರು ನಮಗೆ ಹೋದರೆ ಭಾಳ ಗೌರವ ಕೊಟ್ಟು ನಮಗೆಲ್ಲ ಸಲಹೆಯನ್ನು ಕೊಡ್ತಾರೆ. ಅಲ್ಲ KVK ಆಗಿರ್ಬೋದು, ಎಲ್ಲ ಇದರಲ್ಲೂ ವಿಜ್ಞಾನಿಗಳಿದ್ದಾರೆ. ಆರಂಭದಲ್ಲೇ ಒಂದು ಮಾತು ಹೇಳಿದ್ರಿ, ನಾನೇನು ಗೊಬ್ಬರ ಇರ್ಬೋದು ಕೀಟನಾಶಕ ಇರ್ಬೋದು ಕೊಂಡ್ಕೊಳ್ತೀನೋ ಅವರು ಹೇಳ್ತಕ್ಕಂತಹ ಸಲಹೆಗಳನ್ನು ನಾನು ಪಾಲಿಸೋದಿಲ್ಲ, ಅದ್ರ ಬದಲಾಗಿ ವಿಜ್ಞಾನಿಗಳೇನು ಹೇಳ್ತಾರೋ ಅಧಿಕಾರಿಗಳೇನು ಹೇಳ್ತಾರೋ ಅದನ್ನು ನಾನು ಹೆಚ್ಚು ಪಾಲಿಸ್ತೀನಿ ಅಂತೇಳಿ ಹೇಳಿದ್ರಿ. ಯಾಕೆ, ಇದರಿಂದ ಏನು ಅನುಕೂಲ? ಇಲ್ಲ, ನಾವು ಯಾವುದೇ ಒಬ್ಬ ರಾಸಾಯನಿಕ ಮಾರಾಟಗಾರ ಹತ್ರ ಹೋದ್ರೆ ಅವ್ರಿಗೇನು ನಾಲೆಡ್ಜ್ ಇಲ್ಲ. ಇವತ್ತು ಯಾರು ಇಲ್ಲೇವರೆಗೆ ಅಗ್ರಿಕಲ್ಚರ್ ಗ್ರಾಜುಯೇಟ್ಸು ನಿಮ್ಗೆ ಗೊಬ್ಬರ ಮಾರಾಟಗಾರರು ಬಹಳ ಬೆರಳೆಣಿಕೆಯಷ್ಟು ಮಾತ್ರ ಇರೋದು, ಅವ್ರಿಗೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ. ಏನೋ ಹೋಗಿದ್ದಕ್ಕೊಂದು ಯಾರೋ ಒಬ್ಬ ಹೇಳಿರ್ತಾನೆ ಕಂಪ್ನಿಯವನು ಬಂದು, ಅವರು ಅದನ್ನು ಬರೆದು ಅದು ಮಾಡಿ ಇದು ಮಾಡಿ ಅಂತ ಅದು ಕರೆಕ್ಟಾಗಿ ಡೋಸೇಜ್ ಹೇಳೋಕ್ಕೂ ಅವ್ರಿಗೆ ಗೊತ್ತಿಲ್ಲ. ಅದು ಕೊಡ್ತಾರೆ, ಅದು ತಂದು ಹೊಡೆದು ವ್ಯತ್ಯಾಸಗಳಾಗಿ ತುಂಬ ಡ್ಯಾಮೇಜ್ಗಳಾಗಿದೆ. ಅದಕ್ಕೋಸ್ಕರ ನಾವು ಇವತ್ತವರೆಗೆ ಅವ್ರ ಹತ್ರ ಇಲ್ಲ, ವ್ಯವಹಾರಗಳಿಲ್ಲ, ಮಾಡೋದೇ ಇಲ್ಲ. ಅಧಿಕಾರಿಗಳ ಜೊತೆ ವಿಜ್ಞಾನಿಗಳ ಜೊತೆ ಹೆಚ್ಚು ಒಳ್ಳೆ ಸಂಬಂಧ ಇಟ್ಕೊಳ್ಳೋದೇ ಒಳ್ಳೇದು. ಹೌದು, ಖಂಡಿತ ಖಂಡಿತ, ಅದರಲ್ಲಿ ಉಪಯೋಗ ಆಗುತ್ತೆ ಬಿಟ್ಟು ಇದು ನಾವು ಇಂಥದ್ದೆಲ್ಲ ಹೋದ್ರೆ ನಮ್ಗೆ ಏನೇನೋ ವ್ಯತ್ಯಾಸಗಳಾಗುತ್ತೆ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಇಲ್ಲಿ ನಮಗೆ ಬಹಳ ನೆಮ್ಮದಿ ತಂದಿದೆ. ನಂದು ಸಣ್ಣ ಕುಟುಂಬ, ನಾವು 2 ಜನ ಮಕ್ಕಳು, ಮಗ ಅವನು ಸಿವಿಲ್ ಇಂಜಿನಿಯರಿಂಗ್ ಮಾಡಿ MBA ಮಾಡಿ ಯಾವುದೋ ಒಂದು ಅವ್ನು ಬೇರೆ ಎಲ್ಲ ಹೊರಗಡೆ ಕೆಲಸ ಮಾಡ್ತಾನೆ. ಮಗಳು ಅವಳು MBA ಮಾಡಿದ್ಲು, ಅವಳನ್ನ ಕಾಫಿ ಬೆಳೆಗಾರರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಮೊಮ್ಮಕ್ಕಳಿದ್ದಾರೆ 3 ಜನ. ಹಂಗೆ ನಮ್ಮ ಜೀವನ ಬದುಕು ನಮ್ಮದು ಸಮಾಧಾನ ನಮಗೆ ಕೃಷಿನಲ್ಲಿ, ಬೇರೆ ಯಾವುದರಲ್ಲೂ ಈ ಥರ ಸಮಾಧಾನ ಇಲ್ಲ. ನಮ್ಗೆ ಯಾರು ಹೇಳೋರು ಕೇಳೋರಿಲ್ವಲ್ಲ, ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಮುಗಿದೋಯ್ತು. ನಿಮ್ಮ ಅನುಭವಗಳು ನಮ್ಮ ಇತರ ಕೇಳುಗರಿಗೂ ಕೂಡ ತಲುಪಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡೋಂಥದ್ದು ಹೇಗೆ? ನನ್ನ ನಂಬರ್ ಕೊಡ್ತೀನಿ, 9444949234. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9444949234. ಒಳ್ಳೆಯದು ಲಕ್ಷ್ಮಣಗೌಡರ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಪ್ರೀತಿಯ ಕೇಳುಗರೇ, ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಗೌತುವಳ್ಳಿಯ ಪ್ರಗತಿಪರ ಕೃಷಿಕ ಜಿಎಂ ಲಕ್ಷ್ಮಣಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಈಗ ಕೆಲವು ಜಾಹೀರಾತುಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ.

ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿಯಲ್ಲೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ರಾತ್ರಿ ಹಗಲು ಬರುವುದು ಏತಕ್ಕೆ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ ಒಗಡಿದು ಎಲ್ಲರಿಗೆ ತಂದ ಪ್ರೇಮದ ಸಂದೇಶ. ಇನ್ನು ಮುಂದೆ ಕೇಳಿ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಆನಂದ್ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡು ಹಾಗೆ ಎದೆಯ ತುಂಬಿ ಕೆಳಗಿದ ಚಿಂತೆ ಕರಗಿ ಕರಗಿ ಬನಿಯಂತೆ ಮನವು ಯಾನೆಯಂತಾಗಿ ತೂಗಾಡಿದೆ.